ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಅನುಭವಗಳು, ಈ ಕುರಿತು ಹೊನ್ನಾವರ ತಾಲೂಕು ಮಂಕಿ ಗ್ರಾಮದ ಶ್ರೀರಾಮ್ ತಿಮ್ಮಣ್ಣ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಿಗಿ. ಕೇಳುವರೆಗೆ ನಮ್ಮ ಜೊತೆಯಲ್ಲಿ ಶ್ರೀರಾಮ್ ಟಿ ಭಟ್ ಅವರಿದ್ದಾರೆ. ಸುಮಾರು 62-63 ವರ್ಷ ಆದರೂ ಕೂಡ ಇವತ್ತು ಕೃಷಿಯನ್ನು ಅತ್ಯಂತ ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ತೋಟಗಾರಿಕಾ ಬೆಳೆಗಳು ಏನೇನು ಬೆಳೀತಾರೆ, ಹೇಗೆ ಬೆಳೀತಾರೆ, ಅವರ ಅನುಭವವನ್ನು ಕೇಳೋಣ. ನಮಸ್ಕಾರ ಶ್ರೀರಾಮ್ ಭಟ್ ಅವರು. ನಮಸ್ಕಾರ. ಈಗ ತಮಗೆ ಎಷ್ಟು ಜಮೀನಿದೆ, ಏನೇನು ಬೆಳೆಗಳು? ಇಲ್ಲಿ 2 ಎಕರೆ 20 ಗುಂಟೆ ಚೂರು ಕ್ಷೇತ್ರ. ನಾನು ಇಲ್ಲಿ ತೆಂಗು, ಅಡಿಕೆ, ಜಾಯಿಕಾಯಿ ಇದು 3 ಬೆಳಿತೇವೆ. ಸಂತಿ ಸ್ವಲ್ಪ ಕಾಳುಮೆಣಸು, ಸಮ್ಮಿಶ್ರ ಬೆಳೆ ಟನ್ ಮಾಡ್ತಾ ಇದ್ದೇವೆ. ಇದು ಈಗ ಒಂದು 30 ವರ್ಷದಿಂದ ಮಾಡ್ತಾ ಇದ್ದೇನೆ. ಇಲ್ಲಿ ಜಾಯಿಕಾಯಿ ಹೆಚ್ಚಾಗಿ ಬೆಳೀತಾ ಇದ್ರಿ? ಹಾ, ಜಾಯಿಕಾಯಿ ಸ್ವಲ್ಪ ತೋಟದ ಮಧ್ಯದಲ್ಲಿ ಬೆಳೆಯುವಂತ ಬೆಳೆಯಾದ್ರಿಂದ ಅಡಿಕೆ ತೋಟಕ್ಕೆ ಹೊಂದ್ಕೊಂಡು ಬೆಳೆಯುವಂತ ಬೆಳೆಯೋದು. ಮತ್ತೆ ಬಿಸಿಲು ಮತ್ತು ನೀರು ಇವು ಸರಿಯಾಗಿ ಸಾಕಾಗತ್ತೆ ಇಲ್ಲಿ. ಹಂಗಾಗಿ ಬೆಳಿಬಹುದು, ಅಡಿಕೆ ತೋಟದ ಮಧ್ಯದಲ್ಲಿ ಮಿಶ್ರ ಬೆಳೆಯಾಗಿ ಜಾಯಿಕಾಯಿ ಬೆಳಿಬಹುದು. ಇಳುವರಿ ಅಡ್ಡಿಲ್ಲ, ಅಂದ್ರೆ ಅಡಿಕೆ ತೋಟದಲ್ಲಿ ಹೊಂದ್ಕೊಂಡು ಬೆಳೆಯುವಂತ ಬೆಳೆಯೋದು. ಎಷ್ಟು ಗಿಡ ಹಾಕಿರಿ ಹಂಗಾದ್ರೆ? ಇಲ್ಲಿ ನಮ್ದೊಂದು 100 ಗಿಡಗಳಿವೆ. ಒಂದು 4-5 ಕ್ವಿಂಟಲ್ ತನಕ ಈಗ ಹಾಲಿಗೆ ಬರ್ತದೆ. ಈಗ ಅಡಿಕೆ ಕೊಟ್ಟಂತ ನೀರು ಅದೇ ತಂಪು ಅದಕ್ಕೆ ಸಿಕ್ಬಿಡುತ್ತಾ? ಹೌದು, ಅದೇ ಈಗ ಅಡಿಕೆ ತೋಟಕ್ಕೆ ಏನು ಹಾಕ್ತೇವೆ ಅದನ್ನೇ ಹಾಕ್ತೇವೆ. ಬೇರೆ ಅದಕ್ಕೆ ನೀರಾಗಲಿ ಗೊಬ್ಬರ ಆಗಲಿ ಬೇರೆ ವ್ಯವಸ್ಥೆ ಏನಿಲ್ಲ. ಬೇಕಾಗಿಲ್ಲ. ಅದರೊಟ್ಟಿಗೆ ಬೆಳೆಯುವಂತದ್ದು, ಬೇರೆ ರೀತಿ ಗೊಬ್ಬರವನ್ನ ಅದಕ್ಕೆ ಹಾಕುವಂತದ್ದು ಇನ್ನು ಮಾಡಲಿಲ್ಲ. ಅಂದ್ರೆ ಇಷ್ಟು ತನಕ ನನಗೆ ಇಳುವರಿ ಸಾಕಷ್ಟು ಇದೆ, ಹಾಗಾಗಿ ಅದ್ರ ಬಗ್ಗೆ ಒಂದು ಹೊಸ ಸಂಶೋಧನೆ ಹೋಗ್ಲಿಲ್ಲ. ಅಂದ್ರೆ ಇಳುವರಿ ಇನ್ನು ಏರಿಕೆ ಪ್ರಮಾಣದಲ್ಲಿ ಇದೆಯಾ? ಹಾ ಇದೆ, ಅಂದ್ರೆ ಏನು ತೊಂದರೆ ಇಲ್ಲ. ವರ್ಷ ಒಂದು 50 ಕೆಜಿ ಕ್ವಿಂಟಲ್ ಡಿಫ್ರೆನ್ಸ್ ಬರ್ತಾ ಇದೆ. ಹೆಚ್ಚಿಗೆ ಆಗ್ತಾ ಇದೆ. ಮತ್ತೆ ಅದಕ್ಕೆ ಒಂದು ಇದು ಅಂದ್ರೆ ಸಾಧಾರಣ 30-40 ಫೂಟ್ ಎತ್ತರ ಹೋದ್ಮೇಲೆ ಕೆಳಗಡೆ ಕಾಯಾಗುವುದಿಲ್ಲ. ಒಂದು 10 ಫೂಟ್ ಡಿಸ್ಟೆನ್ಸ್ ನಲ್ಲಿ ಕೆಳಗಿನ ಎಲ್ಲ ಹೆಗೆಗಳನ್ನು ಕಡಿಬೇಕು ನಾವು. ಮತ್ತೆ ತೋಟಕ್ಕೆ ಬೆಳಕು ಬರ್ತದೆ. ಆ ದೃಷ್ಟಿಯಿಂದ ಸ್ವಲ್ಪ ಕ್ರೋನಿಂಗ್ ಟೈಪ್ ಮಾಡಬೇಕು ನಾವು ಅದನ್ನು. ಯಾಕೆ ಕೆಳಗೆ ಕಾಯಾಗಲ್ಲ? ಅದ್ರ ಗುಣನ ಹಂಗೆ? ಹಾ, ಅದ್ರ ಗುಣಧರ್ಮ ಲೆಕ್ಕದಕ್ಕೆ. ಮತ್ತೆ ಮೇಲ್ಗಡೆ ಹೋದಂಗೆ ನಮ್ದು ಅಡಿಕೆ ತೋಟ ಆದ್ರಿಂದ ಅದು ಮೇಲೆ ಕಾಯಾಗು ಜಾಸ್ತಿ. ಕೆಳಗಡೆ ಮತ್ತೆ ತೋಟಕ್ಕೂ ಬಿಸಿಲು ಬರುವುದಿಲ್ಲ ಹೇಳೋ ದೃಷ್ಟಿಯಿಂದ ಕೆಳಗಡೆ ಹೆಗೆಗಳನ್ನು ಕಟ್ ಮಾಡಬೇಕು. ಅದು ಎಷ್ಟು ವರ್ಷದ ಬೆಳೆ ಈಗ? ಅದು ಹೆಚ್ಚು ಅಡಿಕೆ ಗಿಡದಂಗೆ ಒಂದು 50 ವರ್ಷ ಇಡಬಹುದು. ನಾನು ಮಾಡಿದ ಅಂದಾಜ್ನಲ್ಲಿ ಈಗ 40 ವರ್ಷದ ನನ್ನ ಹತ್ರ ಉಂಟು ಗಿಡ. ಹಾ, ಎಲ್ಲವೂ ಇದೆ. ಎಲ್ಲವೂ ಅಂದ್ರೆ ಕಡೆಗೆ ಹಾಕಿದ್ದು ಉಂಟು. 20-30 ವರ್ಷ 50 ವರ್ಷ ತನಕ ನಮ್ಮ ತಂದೆಯವರು ಹಾಕಿದ್ದೇ ಉಂಟು. ಇನ್ನು ಅದ್ರೊಳಗೂ ಇಳುವರಿ ಬರ್ತದೆ, ತೊಂದರೆ ಇಲ್ಲ. ಯಾವ್ದ್ರಲ್ಲಿ ಇಳುವರಿ ಜಾಸ್ತಿ ಬರ್ತಾ ಈಗ ಇನ್ನು ಯಂಗ್ ಅದಾವಲ್ಲ ಅದ್ರಲ್ಲಿ ಬರ್ತಾ ಅಥವಾ ಓಲ್ಡ್ ಆಗಿವಲ್ಲ ಅದ್ರಲ್ಲಿ? ಇಲ್ಲ, ಸಾಧಾರಣ ಮೀಡಿಯಂ ಅಂದ್ರೆ ಒಂದು 15 ವರ್ಷ ನಂತರ 30 ವರ್ಷ ತನಕ ಒಂದು 10-15 ವರ್ಷ ಒಳ್ಳೆ ಪೀಕ್ ಬರುತ್ತೆ ಅದು. ನಂತರ ಮೇಲ್ಗಡೆ ಎತ್ತರ ಆಗುದ್ರಿಂದ 30-40 ಫೂಟ್ ಹೋಗುದ್ರಿಂದ ಕೆಳಗಡೆ ಸ್ವಲ್ಪ ಕಡಿಮೆ ಆಗ್ತದೆ. ಅಷ್ಟೇ ಬಿಟ್ರೆ ಇಳುವರಿ ಸರಾಸರಿ ಸಿಗತ್ತೆ, ಏನ್ ತೊಂದರೆ ಇಲ್ಲ, ಮಾಡಬಹುದು. ಅಂದ್ರೆ ಕಟಾವು ಹೇಗ್ ಮಾಡುದು ಅದನ್ನ? ಜನ ಸಿಕ್ಕಿದ್ರೆ ಅಥವಾ ಮರ ಹತ್ತಿ ಕೊಯ್ಯುವಂತದ್ದು ನಮ್ಮಲ್ಲಿ ಕಷ್ಟ. ಅಂದ್ರೆ ಹೆಗ್ಗೆ ಎಲ್ಲ ಸ್ವಲ್ಪ ಹತ್ತತ್ರ ಇರುವುದರಿಂದ ಮೇಲೆ ಹೋಗಿ ಕೊಯ್ಯುವುದು ಕಷ್ಟ. ಅದು ಒಡೆದು ಆಟೋಮೆಟಿಕ್ಲಿ ಬೀಳ್ತವೆ, ಹಣ್ಣಾಗಿ ಒಡೆಯುತ್ತದೆ ಕಾಯಿ. ಆಗ ಅದನ್ನ ಹೆಕ್ಕು ತಗೊಬರೋದು ಜಾಸ್ತಿ. ಅಷ್ಟೇ ಬಿಟ್ರೆ ಕೊಯ್ಲು ಮಾಡ್ಲಿಕ್ಕೆ ಆಗ್ತದೆ, ಕೊಯ್ಲು ಮಾಡಬಹುದು. ಕೊಯ್ಲು ಮಾಡಿದ್ರೆ ನಮ್ಗೆ ಪತ್ರೆ ಜಾಯಿಕಾಯಿ ಸ್ವಲ್ಪ ಸರಿಯಾಗಿ ಸಿಕ್ಕತ್ತೆ. ಮಳೆಗಾಲದಲ್ಲಿ ಪತ್ರೆ ನೀರಿನಿಂದ ಹಾಳಾಗುದು ಜಾಸ್ತಿ ಅದು, ಹಾಗಾಗಿ ಅದನ್ನ ಕೊಯ್ಲು ಮಾಡಬಹುದು. ಈ ಪತ್ರೆ ತಾನಾಗಿ ಉದುರಿ ಬೀಳುತ್ತೆ, ನೀವು ಕೂಡ ಕೊಯ್ಲು ಮಾಡಬಹುದು ಅಂತೀರಿ? ಮಾಡಬಹುದು. ಯಾವ ಹಂತದಲ್ಲಿ ಆ ರೀತಿ ಮಾಡಬೇಕು? ಹಾ, ಅದು ಅದೇ ಒಡೆದಾಗ ಮಾಡಬಹುದು. ಕೆಲವೊಂದ್ ಜನ ಏನ್ ಮಾಡ್ತಾರೆ, ಹಸಿ ಕಾಯನ್ನು ಕೊಯ್ತಾರೆ. ಹಸಿ ಕಾಯಿ ಕೊಯ್ದ್ರೆ ಅದರೊಳಗೆ ಸ್ವಲ್ಪ ಪತ್ರೆ ತೂಕ ಕಡಿಮೆ ಬರುತ್ತೆ, ಅಂದ್ರೆ ಅಷ್ಟು ದಪ್ಪವಾಗಿ ಬರುವುದಿಲ್ಲ. ಹಾಗಾಗಿ ಜಾಯಿಕಾಯಿ ಕಪ್ಪಾಗಿ ಬೆಳೆದ್ರೆ ತೊಂದರೆ ಇಲ್ಲ, ಇಲ್ಲ ಸ್ವಲ್ಪ ವೈಟ್ ಬಂದ್ರೆ ರೇಟ್ ಕಡಿಮೆ. ಅದಕ್ಕೆ ಒಳಗಡೆ ಗಾತ್ರನೂ ಚಿಕ್ಕದಾಗತ್ತೆ ಅದು. ಹಾಗಾಗಿ ಬೆಳೆದು ಕೊಯ್ಯೋಕ್ಕಿಂತ ಒಡೆದ ಮೇಲೆ ಕೊಯ್ಯುವುದು ಸುಲಭ. ಡೈಲಿ ಒಡೆದದ್ದು ಕೊಯ್ಬಹುದು. ಸಣ್ಣ ಕೊಕ್ಕೆ ಇದು ಮಾಡಿಕೊಂಡು ಹೊತ್ತು ಕೊಯ್ಯುವಂತವ್ರು ಮಾಡಬಹುದು. ನೆಲಕ್ಕೆ ತಾವಾಗಿ ಬೀಳ್ತದೆ, ಬಿದ್ದದ್ದನ್ನು ಆರಿಸಿದ್ರೆ ನಮಗೆ ಪತ್ರೆ ಪ್ರಮಾಣ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಮಳೆ ಆದ್ರಿಂದ, ಅದು ಕೊಳತು ಹೋಗುತ್ತೆ ಒಂದು. ಎರಡನೇದು ಬರುವುದೇ ಸಾಧಾರಣ ಜುಲೈದಿಂದ ಅಕ್ಟೋಬರ್ ತನಕ, ಹಾಗಾಗಿ ಒಳ್ಳೆ ರೇನಿ ಸೀಸನ್ ನಲ್ಲೇ ಯಾಕೆ ಆಗುದು. ಅದು ಒಂದು ಯಾಲಕ್ಕಿಯಾಗೆ ಸ್ವಲ್ಪ ಒಣಸುದು ಇದೆಲ್ಲ ಇದು, ಮತ್ತೆ ಡ್ರೈಯರ್ ನಲ್ಲಿ ಒಣಸುದು ಕಷ್ಟ ಸ್ವಲ್ಪ. ಈಗ ನಾವು ತಂಪನಲ್ಲಿ ಒಣಸ್ತಾರೆ ಹೇಳಿದಾಗ, ಈ ನೆಲದ ಮೇಲೆ ಕೆಳಗಡೆ ಕೆಂಡ ಹಾಕಿ ಒಲೆ ಹೊತ್ತಿಸಿ ಅದ್ರ ಮೇಲೆ ಮಣ್ಣು ನೆಲದ ಮೇಲೆ ಒಣಸದಷ್ಟು ಒಳ್ಳೇದಾಗಿ ಬರುವುದಿಲ್ಲ, ಡ್ರೈಯರ್ ಅಲ್ಲಿ ಒಡೆಯುವ ಚಾನ್ಸಸ್ ಜಾಸ್ತಿ. ಅದಕ್ಕೆ ಸಿಮೆಂಟ್ ನೆಲ ಹಾಸು ಮಾಡಿ ಮಾಡಿ ಅದಕ್ಕೆ ಈ ಒಲೆ ಗೂಡು ಅಂತ ಹೇಳ್ತೇವಲ್ಲ ನಮ್ಮಲ್ಲಿ, ಅದಕ್ಕೆ ಈ ಕಾಯಿಸಿಪ್ಪೆ ಎಲ್ಲ ಹಾಕಿ ತುಂಬಿ ಅದ್ರ ಮೇಲ್ಗಡೆ ಒಣಸಿಬಿಟ್ರೆ ಒಳ್ಳೆ ತಯಾರಾಗುತ್ತೆ. ನಾವು ಮಾರಾಟ ಮಾಡಬೇಕಾದ್ರೆ ಇಷ್ಟೆಲ್ಲನೂ ಮಾಡಿ ಮಾರಾಟ ಮಾಡಿ? ಹೌದು, ಅದು ಕಡಿಮೆ ಅಂದ್ರೆ ನಾವು ಒಣಸಿ ಒಂದು 4-5 ತಿಂಗಳ ಸ್ಟೋರೇಜ್ ಮಾಡುವುದಾದ್ರೆ ಅದನ್ನ ಒಟ್ಟಾಗಿ ಒಣಸಿ ಕೂಡಿಡಬಾರದು, ಅದನ್ನ ತೆಳ್ಳಿಗೆ ಹರಡಿ ಇಡಬೇಕು ಒಳ್ಳೆ ಜಾಗದಲ್ಲಿ. ಆನಂತರ ಚೀಲದಲ್ಲಿ ತುಂಬಿಟ್ಟು ಬಿಟ್ರೆ ಒಳಗಡೆ ಮಾಯಿಶ್ಚರ್ ಬಂದು ಹಾಳಾಗ್ಬಿಡುತ್ತೆ. ಹಾಗಾಗಿ ನಾವು ಮಾರಾಟ ಮಾಡುವ ಸಂದರ್ಭದಲ್ಲಿ ಅಷ್ಟೇ ಅದನ್ನ ಚೀಲದಲ್ಲಿ ತುಂಬಬೇಕು ವಿನ ಅಲ್ಲಿ ತನಕ ಖಾಲಿ ಜಾಗದಲ್ಲಿ ಹರಡೆ ಇಡಬೇಕು. ಒಂದ್ ವೇಳೆ ಸರಿಯಾಗಿ ಮಾರಾಟ ಆಗಲಿಲ್ಲ ಮತ್ತೆ ಹರಡೆ ಇಡಬೇಕು, ಇಲ್ಲದ್ರೆ ಅದನ್ನ ನಾವು ಇಟ್ಕೊಳ್ಳೋದು ಕಷ್ಟ. ಮಾರಾಟ ಮಾಡೋದು ಎಲ್ಲಿ ನೀವು ಹೇಗೆ? ಮಾರಾಟಕ್ಕೆ ನಮ್ಮಲ್ಲಿ APMC ಯಾರ್ಡ್ ನಲ್ಲಿ ಇಲ್ಲ, ಅದು ಈ ಅಡಕೆ ಹಂಗೆ ಮಾರ್ಕೆಟ್ ಇಲ್ಲ, ಇದಕ್ಕೆ ಈಗ ಸ್ಥಳೀಯ ವ್ಯಾಪಾರಸ್ಥರೇ ಅದಕ್ಕೆ ಇದ್ಬಿಟ್ರೆ. ಇನ್ನು ಅದ್ರ ನಂತರ ಬೆಳಗಾವಿ ಇದೆ, ಹೊರಗಡೆ ಮಾರ್ಕೆಟಿಗೆ ಹೋಗ್ಬೇಕು ನಾವು, ಲೋಕಲ್ ಇಲ್ಲೆಲ್ಲ ಸಣ್ಣ ಪುಟ್ಟ ವ್ಯಾಪಾರಿಗಳು. ಹಾಗಾಗಿ ಅದಕ್ಕೆ ಕಾನ್ಸ್ಟೆಂಟ್ ಆಗಿ ಇಂತಿಷ್ಟೇ ರೇಟ್ ಅಂತೂ ಮಾರ್ಕೆಟ್ ಇಲ್ಲ, ಆಯಾ ಸಂದರ್ಭದಲ್ಲಿ ಅಲ್ಲಲ್ಲಿ ವ್ಯಾಪಾರಸ್ಥರು ಹೆಂಗ್ ಹೇಳ್ತಾರೆ ಹಾಗೆ ತಗೊಂಡು ಹೋಗುದೇ. ಅದು ಬೆಳೆಗಾರ ಮಾರ್ಕೆಟ್ ಹುಡುಕ್ಬೇಕು ಅಂದ್ರೆ ಬೆಳಗಾವಿಗೆ ಹೋಗ್ಬೇಕು, ಅದು ಕಷ್ಟ ಸಾಧ್ಯ. ಯಾಕಂದ್ರೆ ಅಲ್ಲಿ ಹೋಗಿ ಅಲ್ಲಿ ಅವರು ವ್ಯವಸ್ಥೆ ಹೇಗಿದೆ ಅಂದ್ರೆ ಗೊತ್ತಿಲ್ಲ, ಇವನಿಗೆ ಅಮೌಂಟ್ ಆಗಿಂದಾಗ ಸಿಗುವುದಿಲ್ಲ, ನೀವು ಅಲ್ಲಿ ಕೊಟ್ಟು ಬರಬೇಕು, ಅದು ಕಷ್ಟ. ವ್ಯಾಪಾರ ಮಾತ್ರ ಇಲ್ಲಿ ಲೋಕಲ್ ವ್ಯಾಪಾರಸ್ಥರು ಅಲ್ಲಿ ಕಾಂಟ್ಯಾಕ್ಟ್ ಇದ್ದವರೇ ಮಾಡ್ತಾ ಇದ್ದಾರೆ, ಇನ್ನು APMC ಯಾರ್ಡ್ ನಲ್ಲಿ ಇದರದ್ದು ವ್ಯಾಪಾರ ಇಲ್ಲ. ಹಾಗಾಗಿ ಯಾರು ಮಧ್ಯವರ್ತಿಗಳು ಬಂದು ತಗೊಂಡು ಹೋಗುದು ಹಂಗೇನು ಮಾಡ್ತಾರೆ ಅಂದ್ರೆ ಅದಕ್ಕೆ ವ್ಯಾಪಾರ ಅಷ್ಟೇ, ಮಧ್ಯವರ್ತಿಗಳು ಅವಲಂಬಿಸಲೇಬೇಕಾಗಿದೆ ಈಗ ಜಾಯಿಕಾಯಿಗೆ ಮಾತ್ರ. ಈ ಅಡಕೆ ಹಾಗೆ ಮಾರ್ಕೆಟ್ ಇನ್ನು ಸ್ಟ್ಯಾಂಡರ್ಡ್ ಆಗಿಲ್ಲ. ಅದು ಮಾರಾಟ ಮಾಡುವವರು ಅವ್ರು ಪ್ಯಾಕ್ ಮಾಡಿ ಮಾರ್ತಾರೋ ಅಥವಾ ಲೂಸ್ ಆಗಿ ಅಲ್ಲಿ ಮಾಡ್ತಾರೆ, 1 kg ಹೀಗು ಪ್ಯಾಕೆಟ್ ಮಾಡು ಮಾರ್ತಾರೆ. ಇಲ್ಲಿ ನಮ್ಮಲ್ಲಿ 300 ತಗೊಂಡು 400-450 ಹೀಗೆ ಇರುತ್ತೆ ಪ್ಯಾಕೆಟ್ ಮಾಡಿದಾಗ. ಮತ್ತೆ ಅದ್ರಾಗ ಬೂಸ್ಟ್ ಬರಲ್ಲ ಅಲ್ಲ, ಅದು ಮಾಯಿಶ್ಚರ್ ಇದು ತೆಗೆದು ಇದು ಮಾಡಿ ಪ್ಯಾಕ್ ಮಾಡ್ತಾರೆ ಅಲ್ಲಿ. ಮತ್ತೆ ಒಡೆದು ಮಾರ್ತಾರೆ, ನಾವು ವಿತ್ ಶೆಲ್ ಕೊಡ್ತೇವೆ ಇಲ್ಲಿ, ನಾವು ಒಡೆದು ಇಡ್ಲಿಕ್ಕೆ ಬರುವುದಿಲ್ಲ, ಒಡೆದಿಟ್ರೆ ಬೇಗ ಹುಳ ಬಾಧಿಸ್ತದೆ ಅದಕ್ಕೆ. ಹಾಗಾಗಿ ಇಲ್ಲಿ ನಾವು ವಿತ್ ಶೆಲ್ ಕೊಡ್ತೇವೆ, ಅವರು ತಕೊಂಡು ಹೋದವರು ಅದನ್ನು ಒಡೆದು ಅದಕ್ಕೆಲ್ಲ ಬೇರೆ ವ್ಯವಸ್ಥೆ ಮಾಡಿ ಅದಂತ ಪ್ಯಾಕೆಟ್ ಮಾಡಿ ಮಾರ್ತಾರೆ. ಹೇಗೆ ಲಾಭದಾಯಕ ಅನ್ಸುತ್ತೆ ನಿಮಗೆ? ಎರಡು ಮಾಡಬಹುದು ನಮಗೆ, ಒಡೆದ್ರೆ ಮಾರ್ಕೆಟ್ ಬೆಳಗಾವಿ ಹೋಗಿ ಮಾಡಬೇಕು, ವಿತ್ ಶೆಲ್ ಆದ್ರೆ ಲೋಕಲ್ ಇಲ್ಲಿ ಸಿಗ್ತವೆ ಇಲ್ಲಿ ಕೊಡಬಹುದು. ಹುಬ್ಬಳ್ಳಿ ಅಂತ ಅಲ್ಲೆಲ್ಲ ಇದೆ, ಹುಬ್ಬಳ್ಳಿ ಇದೆ ಕೆಲವೊಂದು ಇದೆ, ಅಲ್ಲಲ್ಲಿ ಇವೆ ಕೆಲವೊಂದು ಫಾರಿನ್ ಎಕ್ಸ್ಪೋರ್ಟ್ ಕಂಪನಿಗಳಿವೆ. ಆದ್ರೆ ಅವರು ಈಗ ಸಣ್ಣ ಸಣ್ಣ ಬೆಳೆಗಾರರಿಂದ ಖರೀದಿ ಮಾಡೋದು ಕಡಿಮೆ, ಅವರು ಹೋಲ್ಸೇಲ್ ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಅವರು ಕಾಂಟ್ಯಾಕ್ಟ್ ಇರ್ತವೆ, 4-5 ತಾಲೂಕಿನಿಂದ ಎಲ್ಲ ಕೂಡಿಸಿ ತಗೊಂಡೋಗಿ ಕೊಡುವರು ಇದಾರೆ, ಅಂತವರಿಂದ ಆಗ್ತದೆ. ಅಂತವ್ರ ಕಾಂಟ್ಯಾಕ್ಟ್ ನಿಮ್ಗೆ ಬಂದಿಲ್ಲ? ಮಾಡ್ತಾರೆ, ನಾನು ಈ ವರ್ಷ ಟ್ರೈ ಮಾಡಿದ್ದೆ ಆದ್ರೆ ಸರಿಯಾಗಿ ಮಾರ್ಕೆಟ್ ಆಗ್ಲಿಲ್ಲ ಅದು. ನಾನು ಒಬ್ಬರಿಗೆ ಬೆಳಗಾವಿದವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಮಾಡಿದೆ, ಅವರು ಸರಿಯಾದ ರೇಟು ಹೇಳುವುದಿಲ್ಲ, ಮತ್ತೆ ಕ್ವಾಂಟಿಟಿ ಬಗ್ಗೆ ಕ್ವಾಲಿಟಿ ಬಗ್ಗೆ ಏನು ನಮ್ಗೆ ಹೇಳುವುದಿಲ್ಲ ಅವರು. ಹಾಗಾಗಿ ಅದು ಕುಮಟಾ ಅಥವಾ ಹೊನ್ನಾವರ ಇದ್ದ ವ್ಯಾಪಾರಸ್ಥರನ್ನೇ ಹೊಂದ್ಕೊಂಡು ಸೇಲ್ ಮಾಡುವುದೇ ಆಗಿದೆ. ಜಾಯಿಕಾಯಿ ಬೆಳೆಗಾರರ ಒಂದು ಸಂಘನ ಮಾಡಿಬಿಟ್ಟಿದ್ರೆ ಚಲೋ ಇತ್ತ ಅಂತ ಅಲ್ಲ, ಅದು ನಡೆದ್ರು ಸಹಿತ ಮಧ್ಯ ಈ ವ್ಯಾಪಾರಸ್ಥರು ಅಲ್ಲಲ್ಲಿ ತಗೊಂಡು ಹೋಗ್ಬಿಡೋದ್ರಿಂದ ಅದು ಒಕ್ಕಟ್ಟಾಗುದಿಲ್ಲ. ಮತ್ತೆ ಬೆಳೆಗಾರರಲ್ಲಿ ಒಕ್ಕಟ್ಟಾಗುದು ಭಾರಿ ಕಷ್ಟ, ಯಾಕಂದ್ರೆ ಒಬ್ಬೊಬ್ಬನ ಈ ಸೇಲ್ ಮಾಡ್ಬಿಟ್ಟು ಬೇರೆ ಬೇರೆ ಟೈಮ್ ಇರೋದ್ರಿಂದ ಅದು ಸಂಘಟನೆ ಸ್ವಲ್ಪ ಕಷ್ಟ. ಮಾಡಬಹುದು, ಮಾಡಿದ್ರೆ ರೈತರಿಗೆ ಒಂದ್ ಒಳ್ಳೆ ಬೆಲೆ ತಗೊಳ್ಳೋ ಬಗ್ಗೆ ವಿಚಾರ ಮಾಡಬಹುದು. ಹಾಗಾಗಿ ಅದಕ್ಕೆ ವಿಶೇಷ ಗೊಬ್ಬರ ಬೇಕಾಗಿಲ್ಲ, ವಿಶೇಷವಾಗಿ ನೀರು ಬೇಕಾಗಿಲ್ಲ, ಒಂಥರ ಕಾಡು ಬೆಳೆ ಇದ್ದಂಗ. ಅದು ಕಾಡು ಬೆಳೆನೆ ಆಕ್ಚುಲಿ, ಈಗ ಸಿಂಗಾಪುರ ಮಲೇಷ್ಯಾ ಆ ಕಡೆಗೆಲ್ಲ ಅದು ಕಾಡಿನಲ್ಲೇ ಬೆಳೆಯೋದ್ರಿಂದ ಮತ್ತೆ ಹೆಚ್ಚಿನ ಮಳೆ ಬೀಳುವ ಪ್ರದೇಶದಲ್ಲಿ ಆಟೋಮೆಟಿಕ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತೆ. ಅದು ನಮ್ಮಲ್ಲಿ ಅದು ಕೃಷಿ ಹೊಂದ್ಕೊಂಡು ಆಗುದ್ರಿಂದ ತೋಟದಲ್ಲಿ ಅನುಕೂಲ ಹೇಳಿ ಇಲ್ಲಿ ಹೊಂದ್ಸ್ಕೊಂಡಿದ್ದಾರೆ. ಮತ್ತೆ ಪ್ರತ್ಯೇಕ ಜಾಗದಲ್ಲಿ ಮಾಡೋದು ಕಡಿಮೆ, ಅಡಿಕೆ ಒಟ್ಟಿಗೆ ನಮ್ಮಲ್ಲಿ ಈಗ ವೀಳ್ಯದೆಲೆ ಕಾಳುಮೆಣಸು ಎಲ್ಲ ಸ್ವಲ್ಪ ನಶಿಸಿ ಹೋಗ್ತಾ ಇದ್ದದ್ರಿಂದ ಇದೊಂದು ಪೂರಕ ಬೆಳೆಯಾಗಿ ಜೋಡಿಸ್ಕೊಂಡಿದ್ದಾರೆ. ಹೇಗೆ ವೀಳ್ಯದೆಲೆ ಕಾಳುಮೆಣಸು ಪರ್ಯಾಯ ಮತ್ತೆ ಅಷ್ಟೇ ಲಾಭದಾಯಕನ? ಹಾ, ಅದನ್ನು ಕಂಪೇರ್ ಮಾಡಿದ್ರೆ ಇದಕ್ಕೆ ಕೆಲಸ ಕಡಿಮೆ. ಈಗ ಅದಕ್ಕೆ ನಿರಂತರವಾಗಿ ವರ್ಷ ಇಡೀ ಕೆಲಸ ಇರುತ್ತೆ ವೀಳ್ಯದೆಲೆಗೆ, ಅದಕ್ಕೆ ಒಂಥರ ಸೊರಗ ರೋಗ ಬಂದು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಟ್ರೈಕೋಡರ್ಮ ಬೇರೆ ಬೇರೆ ಏನೋ ಕೃಷಿ ಇಲಾಖೆಯವರು ಕೊಟ್ಟರು ಸಹಿತ ಅದು ನಮ್ಗೆ ನಶಿಸಿ ಹೋಯ್ತು. ಅದು ಬಳ್ಳಿ ಮಾಡ್ಲಿಕ್ಕೆ ಕಷ್ಟ, ಮತ್ತೆ 4-5 ವರ್ಷ ಬಳ್ಳಿ ಮಾಡಿದ ಮೇಲೆ ಆ ನಂತರ ಹೋಗ್ಬಿಟ್ರೆ ನಮ್ಗೆ ಟೋಟಲಿ ಯಾವುದು ಇಲ್ಲ. ಇದು ಹಾಗಲ್ಲ, ಒಂದ್ಸಲ ಗಿಡ ನೆಟ್ಕೊಂಡ್ರೆ ಒಂದು 50 ವರ್ಷ ಅವನಿಗೆ ಮರ ಸಾಯುವ ಪ್ರಮಾಣ ಕಡಿಮೆ, ಇದ್ರೊಳಗೆ ಬೇರೆ ರೋಗಗಳಿಗೆ ಹಾಲಿ ನಾವು ಕಂಡು ಬಂದದಿಲ್ಲ. ಹಾಗಾಗಿ ಒಟ್ಟಿಗೆ ಮೇಂಟೈನ್ ಮಾಡ್ಲಿಕ್ಕೆ ಉಪ ಬೆಳೆಯಾಗಿ ಅದನ್ನು ಹೊಂದ್ಸ್ಕೊಳ್ಬಹುದು. ಹಾಗಾಗಿ ನಿಮಗೆ ಅಡಿಕೆಗೆ ಪೂರಕವಾಗಿ ಕೂಡ ಇರುತ್ತೆ. ಇರುತ್ತೆ. ಅಡಿಕೆ ಇಳುವರಿಯಲ್ಲಿ ಏನು ವ್ಯತ್ಯಾಸ ಇಲ್ಲ? ಅಡಿಕೆ ಇಳುವರಿಯಲ್ಲಿ ಅಂದ್ರೆ ಆ ಮರದ ಸುತ್ತಮುತ್ತಲು ಇದ್ದ ಮರಗಳನ್ನು ನೋಡಿದ್ದೇವೆ ನಾವು, ಅದಕ್ಕೆ ಏನು ಡಿಫ್ರೆನ್ಸ್ ಬರಲ್ಲ. ಅಲ್ಲೂ ಕೊನೆ ಆಗಿದೆ, ಇದಕ್ಕೂ ಕಾಯಿ ಬಂದಿದೆ. ಹೀಗೆ ಹೇಳ್ತಾರೆ ಅಂದ್ರೆ ಬಹಳ ಅದ್ರ ಬೇರುಗಳು ಮರ ಎಷ್ಟು ಅಗಲ ಆಗತ್ತೆ ಅಷ್ಟು ಅಗಲವಾಗಿ ಹೋಗುದ್ರಿಂದ ಕಡಿಮೆ ಆಗಬಹುದು ಹೇಳಿ. ಆದ್ರೆ ನನಗೆ ಕಂಡು ಬಂದಂತೆ ಅಂತದೇನು ಇಲ್ಲ. ಅಂತರ ಎಷ್ಟು ಕೊಟ್ಟರು ಒಳ್ಳೇದು? ಅಂತರ ಹೆಚ್ಚು ಕಡಿಮೆ ಒಂದು 30 ಫೂಟ್ ಬೇಕು ಅದಕ್ಕೆ. ಅದು ನಿಮ್ಮ ತೋಟ ಹೇಗಿದೆಯೋ ಆ ರೀತಿ ಇದ್ರೊಳಗೆ ಡಿಸ್ಟೆನ್ಸ್ ನೋಡಿ ಮಾಡಬಹುದು. ಕೆಲವೊಂದಿನ ತೋಟ ಸುತ್ತಲೂ ಹಾಕ್ತಾರೆ, ಅಂದ್ರೆ ತೋಟದ ಮಧ್ಯೆ ಕೆಲವೊಂದು ಬೇರೆ ತೊಂದರೆ ಆಗ್ತದೆ, ಕೊನೆ ಕೊಯ್ಯುವಾಗ ಅದು ಕಾಯಿ ಬೀಳುತ್ತದೆ. ಇದೆಲ್ಲ ದೃಷ್ಟಿಯಿಂದ ತೋಟ ಸುತ್ತಲೂ ಹಾಕಬಹುದು. ನೀವು ಯಾವ ರೀತಿ ಬೆಳೆಸಿದ ಮಧ್ಯನ? ಹಾ, ನಾವು ಟೋಟಲ್ ತೋಟದಲ್ಲಿ ಹಾಕಿದ್ದೇನೆ. ನಂದು ಹಾಗೇನಿಲ್ಲ, ಒಂದು 25-30 ಫೂಟಿಗೆ ಅವರೇಜ್ ಮಾಡಿಕೊಂಡು ಮಾಡಿದ್ದೇನೆ. ಮತ್ತೆ ಅದರೊಳಗೆ ಗಂಡು ಗಿಡ ಹೆಣ್ಣು ಗಿಡ ಅಂತ ಒಂದೆರಡು ಪ್ರಭೇದಗಳುಂಟು. ನಾಟಿ ಮಾಡುವಾಗ ಏನು ಗೊತ್ತಾಗೋದಿಲ್ಲ, ಸಾಧಾರಣ 8 ವರ್ಷ 10 ವರ್ಷ ಅದು ಹೂ ಬಂದ ಮೇಲೆ ನೋಡಬೇಕು. 1 ವರ್ಷ 2 ವರ್ಷ ಹೂ ಬಂದ ನಂತರ ಇಡೀ ಮರದಲ್ಲಿ ಒಂದು ಕಾಯಿ ಬರದೇ ಹೋದ್ರೆ ಅದು ಗಂಡು ಗಿಡ ಅಂತ ಪರಿಗಣಿಸಿ ಅದನ್ನು ಕಡಿ ತೆಗೆಯುವುದೇ, ಮತ್ತೆ ವಾಪಸ್ ಅದ್ರೊಳಗೆ ಮತ್ತೆ ಕಾಯಿ ಆಗುದಿಲ್ಲ. ಅಂದ್ರೆ ಅದು ಈ ಜಾಯಕಾಯಿನಲ್ಲಿ ಒಂದು ವಿಶೇಷತೆ ಅಂದ್ರೆ ಒಂದೇ ಹೂವಿನ ಪತ್ತೆಯಲ್ಲಿ ಗಂಡು ಹೆಣ್ಣು ಹೂವು ಇದ್ರೆ ಮಾತ್ರ ಪರಾಗಸ್ಪರ್ಶ ಆಗಿ ಕಾಯಿ ಆಗುತ್ತೆ. ಒಂದೊಂದರಲ್ಲಿ ಬರೀ ಗಂಡು ಹೂವುಗಳೇ ಆಗ ಅದ್ರೊಳಗೆ ಕಾಯಿ ಆಗುದೇ ಇಲ್ಲ. ಅದು ಅದರ ಪ್ರಭೇದನೇ ಹಾಗೆ ಅದು. ಹಾಗಾಗಿ ಅದರೊಳಗೆ ಸಂಶೋಧನೆ ಒಬ್ರು ಸಾಗರದವರು ಬಂದು ಹುಡುಕಿ ಎಲ್ಲ ನೋಡಿದ್ರು, ಅದು ಕಡೆಗೂ ಆಗ್ಲಿಲ್ಲ. ಆಗ್ಲಿಲ್ಲ ಅಂದ್ರೆ ಅದರ ಮೂಲ ತುಳಿನೇ ಹಾಗೆ, ಗಂಡು ಗಿಡನೇ ಬೇರೆ ಹೆಣ್ಣು ಗಿಡನೇ ಬೇರೆ. ಅದು ನಾವು ನಮ್ದೇ ಮನೆಯಲ್ಲಿ ಕಾಯಿ ಇದ್ದದ್ದು ನೀವು ಸಸಿ ಮಾಡಿದ್ರು ಸಹಿತ ಗಂಡು ಹೆಣ್ಣುಗಳು ಹಾಗೆ ಆಗ್ತವೆ. ಅದು ಬೇರ್ಪಡಿಸೋದು ಕಷ್ಟ. ಅದು ನಾವು ಒಂದು 10 ವರ್ಷ ಗಿಡ ಆದ್ಮೇಲೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದು ಒಂದು ಅದ್ರೊಳಗೆ ಪ್ರಾಬ್ಲಮ್ ಅಷ್ಟೇ ಬಿಟ್ರೆ. ಆ ನಂತರ ಮತ್ತೆ ಕಡಿದು ಮತ್ತೆ ಹೊಸ ಗಿಡಗಳನ್ನ ಹಾಕಬೇಕು. ಇರ್ತವೆ ಒಂದು 5-10% ಹಿಂಗೆ ಬರಬಹುದು. ಅಂಕೋಲದಲ್ಲಿ ಒಬ್ರು ರೈತರು ಇದಾರೆ, ಅವರು ಹೆಣ್ಣು ಯಾವ್ದು ಗಂಡು ಯಾವ್ದು ಪರ್ಫೆಕ್ಟ್ ಆಗಿ ನಾನು ಕಂಡು ಹಿಡಿಬಲ್ಲೆ ಅನ್ನುವಂಥದ್ದು ಗುರುತಿಸಿದ್ದಾರೆ ಅಲ್ಲ ಇದೆ. ಆದ್ರೆ ನಮ್ಗೆ ಕಂಡು ಬಂದಂಗೆ ಹೂ ಬರುವ ತನಕ ಕಷ್ಟ ಅಂತ ಹಿಂಗ್ ನಮ್ಗೆ ಅನಿಸಿದ್ವಿ ಅಂತ. ನಮ್ಮಲ್ಲಿ ನಾವು ಅದನ್ನ ನೋಡ್ಲಿಲ್ಲ, ಅಂದ್ರೆ ಆ ರೀತಿ ಸಂಶೋಧನೆಗೆ ಹೋಗ್ಲಿಲ್ಲ. ಅಲ್ಲ ಬೇಕು, ಈಗಿನ ತರುವಾಯದ ಕೃಷಿಯಲ್ಲಿ ಎಲ್ಲವೂ ನೋಡ್ಕೊಳ್ಳೇಬೇಕು. ಯಾಕಂದ್ರೆ 10 ವರ್ಷ ತನಕ ಆ ಗಿಡಗಳನ್ನು ಬೆಳೆಸಿ ಆ ನಂತರ ಕಡಿಯುವುದು ಅಂದ್ರೆ ಅಷ್ಟು ಟೈಮ್ ಇಳುವರಿ ಹೋಯ್ತೇವೆ ನಿಮಗೆ. ಅದೆಲ್ಲ ದೃಷ್ಟಿಯಿಂದ ಮೊದಲೇ ಸಂಶೋಧನೆ ಆಗಿ ಅದು ಗುರುತುಪಡಿಸಿದ್ರೆ ಇವತ್ತು ಹಣ್ಣು ಹಣ್ಣು ಅನುಕೂಲನೇ ಒಳ್ಳೆ ಬೆಳವಣಿಗೆ. ತಳಿಗಳಿವೆ, ಆದ್ರೆ ನಮ್ಮಲ್ಲಿ ಈಗ ಕೇರಳದಲ್ಲಿ ಇದ್ದಂತ ಬಹಳ ವೆರೈಟಿಗಳು ಇಲ್ಲ, ಲೋಕಲ್ ವೆರೈಟಿನೇ ಎಲ್ಲ ಹೊಪ್ಕೊಂಡಿದೆ ಇಲ್ಲಿ. ಈಗ ಬಹಳ ಹೆರಗಿಂದ ಅದನ್ನ ತಳಿ ತರುವುದು ಕಡಿಮೆ ಇಲ್ಲಿ, ಇಲ್ಲಿ ಲೋಕಲ್ ತಳಿಗಳೆಲ್ಲ ಇದೆ. ಬಹಳ ಡಿಫರೆನ್ಸ್ ಏನು ಬರ್ಲಿಕ್ಕಿಲ್ಲ, ಅದು ಇಳುವರಿ ಇಲ್ಲಿ ಬಹಳ ಇಲ್ಲ. ಸ್ವಲ್ಪ ದೊಡ್ಡದು ಮತ್ತೆ ಸಣ್ಣದು ಒಳವಂತ ಒಂದು ಅದ್ರೊಳಗೆ ಆಗತ್ತೆ. ಈಗ ನೀವು ಒಂದೇ ಗಿಡದ ಬೀಜ ಹಾಕಿದ್ರು ಸಹಿತ ಈಗ ಅಡಿಕೆ ಮರದಲ್ಲಾದಂಗೆ ಅದ್ರೊಳಗೂ ಆಗತ್ತೆ. ಸ್ವಲ್ಪ ಸಣ್ಣ ದೊಡ್ಡ ಕಾಯಿಗಳು ಬರುತ್ತೆ. ಸಾಧಾರಣ 200ಕ್ಕೆ 1 ಕೆಜಿ ಬರುವಂತದ್ದು ಒಂದು ತಳಿ, 150ಕ್ಕೂ ಬರುವಂತದ್ದು ಒಂದು ತಳಿ ಇದೆ. ಅಂದ್ರೆ ಅದ್ರೊಳಗೆ ಡಿಫ್ರೆನ್ಸ್ ಮತ್ತೇನಿಲ್ಲ. ಹೆಚ್ಚೊಂದು ಈ ತಳಿ ಮಾಡುವಾಗ ದೊಡ್ಡ ಕಾಯಿ ಬರುವಂತದ್ದು ಹಿಡುಪು ಜಾಸ್ತಿ ಇದ್ದಂತದ್ದು ನೋಡಿ ನಮ್ಮನೆಯಲ್ಲೇ ಇದ್ದಂತದನ್ನು ಮಾಡಬಹುದು. ಹೈಬ್ರಿಡ್ಸ್ ಏನಿಲ್ಲ, ಹೈಬ್ರಿಡ್ಸ್ ಇಲ್ಲ, ಕೃಷಿ ಗಿಡಗಳು ಬಂದಿವೆ ಈಗ. ಸಂಶೋಧನೆ ಎಲ್ಲದೂ ಅದೇ ಅಲ್ವಾ ಈಗ, ಅಷ್ಟೇ ಬಿಟ್ರೆ ನಾವು ಹಿಂದಿನಿಂದ ಹೆಂಗ್ ಬಂದಿದೆ ಹಾಗೆ ಕೃಷಿ ಮಾಡ್ಕೊಂಡು ಬಂದ್ರಿಂದ ಅದೆಲ್ಲ ಮಾಡ್ಲಿಲ್ಲ. ಇನ್ನು ಕೆಲವೊಂದ್ಸಲ ಕಾಳುಮೆಣಸು ಬಿಟ್ಟಿದ್ದಾರೆ, ಎಲೆ ಬಳ್ಳಿ ಬಿಟ್ಟಿದ್ದಾರೆ, ಅಂತವ್ರಿಗೆ ಬೆಳೆಯರಿ ಅಂತ ಹೇಳ್ಬೋದ ನೀವು? ಮಾಡಬಹುದು ಅದನ್ನ. ಮಾರ್ಕೆಟ್ ಈಗ ಒಂದು 100 ರೂಪಾಯಿ ಮಾರ್ಕೆಟ್ ಬಂದ್ರು ಅದೇನು ದೊಡ್ಡದಲ್ಲ, ಲಾಸ್ ಏನು. ಈಗ 300 ಇರ್ಲಿ 500 ಇರ್ಲಿ ಹಿಂದಿನ ಸಲ 600 ತನಕ ಹೋಗಿತ್ತು. ಅದು ಅವರೇಜ್ ಬೆಳೆಗಳ ಮೇಲೆ ಅವಲಂಬಿಸಿರ್ತದೆ. ಮತ್ತೆ ಅದಕ್ಕೆ ವಿಶೇಷ ಕೃಷಿ ಇಲ್ಲ. ಈಗ ನಾವು ಜಾಯಿಕಾಯಿ ಭೂಮಿನೇ ತಂಡಾಗುತ್ತೆ, ಹಾಗಾಗಿ ಎಲ್ಲ ಕಡೆಗೆ ನೀರನ್ನ ಎಳ್ಕೊಳ್ತದೆ. ಅದು ಡ್ರಿಪ್ ನಮ್ಮಲ್ಲಿ ಮಣ್ಣಿಗೆ ಸಾಕಾಗಲ್ಲ. ಇಲ್ಲಿ ನಮ್ಮ ಮಣ್ಣು ಸ್ವಲ್ಪ ಕಲ್ಲು ಮಿಶ್ರಿತ ಗುಜ್ಜು ಜಾಗ ಆದ್ರಿಂದ ಎಷ್ಟೇ ನೀರು ಕೊಟ್ಟರು ಅದು ಕೆಳಗೆ ಬಸಿದು ಹೋಗುದ್ರಿಂದ ನಾವು ಮೇಲ್ಗಡೆ ನೀರು ಪದೇ ಪದೇ ಕೊಡ್ತಾ ಇರಬೇಕು. ಹಾಗಾಗಿ ಆ ನೀರಿನಿಂದ ಜಾಯಿಕಾಯಿ ಸಮೃದ್ಧವಾಗಿ, ಇಲ್ಲಿ ಹವಾಮಾನನೂ ಸ್ವಲ್ಪ ಬಿಸಿಲು ಜಾಸ್ತಿ ಇರುವುದರಿಂದ ಸರಿಯಾಗುತ್ತೆ. ಹಾಗಾಗಿ ನೀರು ನಿಮಗೆ ಸಾಕಷ್ಟು ಇರುವುದರಿಂದ, ಸೌಲಭ್ಯ ಸರಿಯಾಗಿ ಇರುವುದರಿಂದ ಯಾವ ಬೆಳೆಗೂ ನೀರಿನ ಕೊರತೆ ಏನಾಗಿಲ್ಲ? ಇಲ್ಲ, ಅದಾಗಿಲ್ಲ. ಹಾಗಾಗಿ ಅದೆರಡು ಮೇಂಟೈನ್ ಆಗಿದೆ ಹೇಳಬಹುದು. ತೆಂಗು ಅಡಿಕೆ ಇವೆಲ್ಲಾನು ಹೇಗೆ ಅನಿಸುತ್ತೆ? ತೆಂಗು ತೋಟ ಸುತ್ತಲೂ ಇಟ್ಕೊಳ್ಬಹುದು, ಮಧ್ಯದಲ್ಲಿ ಇದ್ರೆ ಅಡಿಕೆ ಬೆಳೆಗೂ ಹೊಡ್ತಾ ಹೋದು ಆಗತ್ತೆ. ಅದು ಹೊಂದ್ಕೊಂಡಿದ್ದ ಬೆಳೆನೆ ಇವತ್ತು ತೆಂಗು ಅಡಿಕೆ. ಒಂದಕ್ಕೊಂದು ಪೂರಕನೋ ಹೇಗೆ ಇಂಥವೆಲ್ಲ ಗಮನಿಸಬೇಕು. ಬೇಕು ಇದು ಸಮಗ್ರ ಕೃಷಿ ಒಂದು ಮಾಡುವಾಗ ನಾವು ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡ್ರೆ ಎಲ್ಲ ಬೆಳೆಗಳನ್ನು ಒಂದು ಒಳ್ಳೆ ರೀತಿಯ ಇನ್ಕಮ್ ಪಡಿಬಹುದು. ಆ ರೀತಿ ಒಂದು ವಿಚಾರ ಮಾಡೇ ಕೃಷಿ ಮಾಡಬೇಕು. ಒಟ್ಟಾರೆ ತಂದೆಯರ ಕಾಲದಲ್ಲಿ ಕೃಷಿಯನ್ನೇ ಮಾಡಿಕೊಂಡು ಹೋದಾಗ ಅದು ಸ್ವಲ್ಪ ಡಿಫ್ರೆನ್ಸ್ ಬರುವುದು. ಯಾಕಂದ್ರೆ ಹಿಂದೆ ನಾವು ಈ 9-9 ಅಡಿಗೆ ಅಥವಾ ಈ ಡಿಸ್ಟೆನ್ಸ್ ಅನ್ನು ನಾವು ಮೇಂಟೈನ್ ಮಾಡಿದ್ರೆ ಕೆಲವೊಂದು ಕೃಷಿ ಆಗಿದೆ. ಈಗ ಹಳೆ ತೋಟದಲ್ಲಿ ನೀವು ಹೊಸದಾಗ ಅದನ್ನು ಮಾಡ್ಲಿಕ್ಕೂ ಕಷ್ಟ. ಆ ಹಳೆ ಪದ್ಧತಿ ಸಂತತಿಯಲ್ಲೇ ಇದ್ದಲ್ಲೇ ನಾವು ಜಾಗ ಎಲ್ಲಿ ಖಾಲಿ ಇದೆ ಅಲ್ಲಿ ಸಸಿ ಮಾಡ್ಕೊಂಡು ಹೋಗ್ತೇವೆ. ಹೀಗಾಗಿ ನಮಗೆ ಟೋಟಲ್ ಏನು ಸಿಗಬೇಕೋ ಅಷ್ಟು ಉತ್ಪನ್ನ ಬರುವುದಿಲ್ಲ. ಅದ ಕಾರಣ ನಮ್ಮಲ್ಲಿ ಮೊದಲಿನಿಂದ ಬಂದ ಕೃಷಿಯ ತಪ್ಪಾಗಿದೆ. ಆದ್ರೆ ಈಗ ಹೊಸ ಒಂದು ಜಾಗದಲ್ಲಿ ಮಾಡುವಂತವ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡುದು ಒಳ್ಳೇದು. 9x9 ಏನು ಅಡಿಕೆಗಿದೆ, ತೆಂಗಿಗೆ 30x35 ಫೂಟು, ಈ ಜಾಯಿಕಾಯಿಗೂ ಹಂಗೆ 30 ಫೂಟು. ಈ ರೀತಿ ಒಂದು ಸರಿಯಾಗಿ ಮಾಡಿಕೊಂಡ್ರೆ ಮತ್ತೆ ತೋಟದಲ್ಲಿ ಕೃಷಿ ಮಾಡುವಾಗ ಅನುಕೂಲ. ಈಗಿನ ಹೊಸ ಯಾಂತ್ರೀಕರಣ ಕೃಷಿ ಆದ್ರಿಂದ ಈಗ ಒಂದು ಸಣ್ಣ ವೆಹಿಕಲ್ ಅದ್ರೊಳಗೆ ಹೋಗುವಂಗೆ, ಈಗ ಕೃಷಿ ಹೊಂಡ ತೆಗಿಲಿಕ್ಕಾಗ್ಲಿ, ಗೊಬ್ಬರ ಹಾಕ್ಲಿಕ್ಕಾಗ್ಲಿ, ಕೊನೆ ಕೊಯ್ಲಿಕ್ಕಾಗ್ಲಿ, ಎಲ್ಲ ವೆಹಿಕಲ್ಲೇ ಹೋಗುವಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಮ್ಯಾನ್ ಪವರ್ ಇವತ್ತು ಕಡಿಮೆ ಆಗ್ತಾ ಇದ್ದದ್ರಿಂದ ಆ ಯಾಂತ್ರೀಕರಣ ಕೃಷಿ ಮಾಡುವಾಗ ಇದನ್ನೆಲ್ಲ ಸ್ವಲ್ಪ ಮಾಡಬೇಕು, ಗಮನಿಸಬೇಕು. ಅದಿಲ್ಲದ್ರೆ ಮುಂದೆ ಕಷ್ಟ. ಈಗ ನಮ್ಮ ಹಳೆ ಕೃಷಿ ಪದ್ಧತಿ ಏನಿದೆ ಈಗ ಅದು ಸ್ವಲ್ಪ ತೊಡಕೆ. ಈಗ ನಮ್ಗೆ ಇದು ತೋಟದಲ್ಲೇ ಕಾಣ್ತದೆ ಕೃಷಿ ಮಾಡುವಾಗ. ಎಷ್ಟೋ ರೈತರು ಅಡಿಕೆಗೆ ಬೆಲೆ ಜಾಸ್ತಿ ಇದೆ ಹಂಗಾಗಿ ಗಿಡ ಜಾಸ್ತಿ ಹಾಕ್ಬೇಕು ಅಂತ ಹೇಳಿ ಹತ್ತತ್ತಿಗೆ ಹಾಕ್ತಾ ಇರ್ತಾರೆ. ಅದು ಬಹಳ ತಪ್ಪು ಅಲ್ಲ. ಅದರಿಂದ ಇಳುವರಿ ಒಂದ ಸಲ ಸಿಗಬಹುದು, ಆದ್ರೆ ಒಂದು 25 ವರ್ಷ ನಂತರ ಟೋಟಲ್ ತೋಟ ಫೇಲ್ ಆಗುತ್ತೆ. ಮತ್ತೆ ಹೊಸ ಕೃಷಿ ಮಾಡಿ ಹೊಸ ಗಿಡನೇ ನೆಡಬೇಕು. ಈಗ 9x9 ಸಿಸ್ಟಮ್ ಏನ್ ಮಾಡಿದ್ದಾರೆ ಅದರೊಳಗೆ 25 ವರ್ಷ ನಂತರ ಮತ್ತೆ 400 ಗಿಡ ಇದ್ರೆ ಮತ್ತೆ 400 ಗಿಡನೇ ಹಾಕ್ಬಹುದು. ಅದು ಒಂದು 30-40 ಫೂಟ್ ಎತ್ತರ ಹೋಗಿರೋದ್ರಿಂದ ಅದಕ್ಕೆ ಗಾಳಿ ಬೆಳಕು ಸಮೃದ್ಧ ಸಿಗುತ್ತೆ, ಮತ್ತೆ ಒಳ್ಳೆ ಇಳುವರಿನೂ ಅದೇ ಪ್ರಮಾಣದಲ್ಲಿ ಇಳುವರಿ ಸಿಗುತ್ತೆ. ಹಾಗಾಗಿ ಅದನ್ನ ಮಾಡಲೇಬೇಕು. ಈಗ ಅಡಿಕೆ ರೇಟ್ ಬಂದಿದೆ, ಏನೋ ಬಂದಿದೆ ಹೇಳಿ ಒಟ್ಟಾರೆ ಕೃಷಿ ಮಾಡಿದ್ರೆ ಅಥವಾ ಸಸಿಗಳನ್ನು ಹೆಚ್ಚಾಕ್ರೆ ಅದಕ್ಕೆ ಸಾಕಾಗುದಿಲ್ಲ. ಯಾಕಂದ್ರೆ ನೀರು ಗಾಳಿ ಬೆಳಕು ಪ್ರಮಾಣ ಸರಿ ಅಲ್ಲ. ನಿರಂತರ ಇನ್ಕಮ್ ಮಾಡುವಂತ ಪದ್ಧತಿನೇ ಅಲ್ಲ. ಮೆಣಸು ಹಾಕಿದ್ರಿ, ಕಾಳುಮೆಣಸು ಸರಿ ಇದೆ? ಕಾಳುಮೆಣಸು ಅದೇ ಈಗ ಒಂದು 2 ವರ್ಷದಿಂದ ಸೊರಗ ರೋಗ ಏನ್ ಹೇಳ್ತಾರೆ, ಹಿಂದೆ ಒಂದು ಬಾಳೆಗೆ ಕಟ್ಟೆ ಅಂತ ರೋಗ ಬಂದಿತ್ತು, ಅದೇ ರೀತಿ ಈಗ ಮೆಣಸಿಗೆ ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಕೆಲವೊಂದು ಟೈಕೋಡರ್ಮ ಕೊಟ್ಟಿದ್ರು, ಆನಂತರ ನಿಮ್ಮ ತುತ್ತ ಸುಣ್ಣ ಮಳೆಗಾಲದಲ್ಲಿ ಕೆಳಗಿಂದ ಮೇಲೆ ತನಕ ಬಳ್ಳಿ ಹೊಡೀರಿ ಎಲ್ಲ ಹೇಳಿದ್ರು. ಅದು ಹೊಡೆದಾಗ್ಲೂ ಬಂದಿದೆ ಅಂದ್ರೆ ಒಂದ್ಸಲ ಬಂದಾಗ ಅದು ಏನೋ ವೈರಸ್ ಟೈಪ್ ಅಟ್ಯಾಕ್ ಆದ್ರಿಂದ ಟೋಟಲ್ ತೋಟಕ್ಕೆ ಬಂದು ಬಿಡ್ತದೆ. ಈಗ ನಮ್ದು ಹಾಗೆ ಇತ್ತು, ಒಂದು 100-150 ಬಳ್ಳಿ ಇತ್ತು, ಅದು ಒಂದೇ ಸಲ ಹೋದ ವರ್ಷ ಹೋಗ್ಬಿಡ್ತದೆ. ಒಳ್ಳೆ ಕಾಳ ಆದ ವರ್ಷ ಒಂದು ನೆಟ್ಟು ಒಂದು 3 ವರ್ಷದ ಮೇಲೆ ರೋಗ ಬರುತ್ತೆ. ಅಂದ್ರೆ ಬಳ್ಳಿ ದಂಟು ದಪ್ಪಾದ ಮೇಲೆ ಆ ಬುಡ ಕೊಳೆಯಲಿಕ್ಕೆ ಕಾಣುತ್ತದೆ, ಅದು ಬೇರೆ ಬರುವಂತದ್ರಿಂದ ಅದಿನ್ನೂ ನಿರ್ದಿಷ್ಟವಾಗಿ ಇಂಥದೇ ಒಂದು ಔಷಧ ಕೊಟ್ಟರೆ ಕಡಿಮೆ ಆಗ್ತದೆ ಹೇಳುವಂತದಿಲ್ಲ. ಈಗ ಹಿಪ್ಪಲಿಗೆ ಅದನ್ನ ಕಸಿ ಕಟ್ಟಿ ಮಾಡ್ತಾರಲ್ಲ, ಅದರಲ್ಲಿ ಕೂಡ ಇಂಥ ಒಂದು ರೋಗ ಬರುತ್ತ? ಹಾ ಬಂದಿದೆ. ಈಗ ಒಂದು ಮೊನ್ನೆ ನಾನು ಚಂದಾವರ ಹಿಂಗ್ ಹೋದಾಗ ಅಲ್ಲೊಬ್ರು ಕೃಷಿಕರು ಇದೇ ವಿಷಯ ಅಂದ್ರು, ಇಲ್ಲ ನಾನು ಅದನ್ನು ತಂದು ಹಾಕಿದ್ದೆ ಅದಕ್ಕೂ ಬಂದಿದೆ ಹೇಳುವಂತದ್ದು ಹೇಳಿದ್ದಾರೆ ಅವರು. ಅದು ಏನೋ ಒಂದು ಅಂದ್ರೆ ಹಿಪ್ಪಲಿ ಗಿಡಗಳ ನಂತರ ಅದು ಬೇರ್ ಜಾಸ್ತಿ ಆಗುತ್ತೆ, ಆ ನಂತರ ಈ ಮೆಣಸಿನ ಕಾಳಿನ ಮೇಲಿಂದ ಬುಡ ಮತ್ತೆ ಬೇರ್ ಕೆಳಗೆ ಹೋಗುತ್ತೆ, ಆಗ ಅದಕ್ಕೆ ಬಂದಿದೆ ಅಂತಾರೆ. ಅದಿನ್ನು ಸರಿಯಾಗಿ ಸ್ಟಡಿ ಆಗಿಲ್ಲ ಅದ್ರ ಬಗ್ಗೆ ಏನು ಓದುಗಳು ಇನ್ನು ಗೊತ್ತಿಲ್ಲ. ಹಾಗೇಳಿ ನಮ್ಮ ಯಾವ್ದೋ ಒಂದು ಏರಿಯಾದಲ್ಲಿ ಬಂದಿದೆ ಮತ್ತೊಂದು ಏರಿಯಾದಲ್ಲಿ ಇಲ್ಲ ಹೇಳುವಂಗಿಲ್ಲ, ಎಲ್ಲ ಕಡೆಗಿದೆ ಅದು. ಈ ತೆಂಗಿ ಹೇಗೆ ನುಸಿ ರೋಗ ಬಂತ ಅದು ಇದೊಂದು ಪೀಡೆ. ನಿಮಗೆ ಒಂದು ಪ್ರಗತಿಪರ ಚಿಂತನೆ ಇರುವುದರಿಂದ ಸ್ವಲ್ಪ ಏನಾದರೂ ಪ್ರಯೋಗ ಮಾಡಿದ್ರೆ ತೋಟದಲ್ಲಿ? ಹಾ ಅದ್ರ ಬಗ್ಗೆ ತುತ್ತ ಸುಣ್ಣ ಪ್ರಯೋಗ ಮಾಡಿದ್ದೇನೆ. ಅವರು ಟೈಕೋಡರ್ಮ ನಮ್ದು ಹಾರ್ಟಿಕಲ್ಚರ್ ಆಫೀಸ್ ನವರು ಕೊಟ್ಟಾಗ ತಂದು ಹಾಕಿದ್ದೆ, ಅದು 2 ನನಗೇನು ರಿಸಲ್ಟ್ ಸಿಗಲಿಲ್ಲ, ಅದು ಬಳ್ಳಿ ಹೋಯ್ತು. ಈಗ ಅವರು ರೀಪ್ಲಾಂಟ್ ಮಾಡ್ಬೇಕಾದ್ರೆ ಹೇಳ್ತಾರೆ ಒಂದು 2-3 ವರ್ಷ ಬಿಟ್ಟು ಮಾಡಿ, ಯಾಕಂದ್ರೆ ಆ ರೋಗಾಣುಗಳು ಒಳ್ಳೆ ನಿಮ್ ತೋಟದಲ್ಲಿ ಇರ್ತವೆ, ನೀವು ಬಳ್ಳಿ ಮತ್ತೆ ನಾಟಿ ಮಾಡಿದಾಗ ಮತ್ತೆ ಅವಕ್ಕೆ ಅಟ್ಯಾಕ್ ಆಗಿರ್ತವೆ. ಈಗ ಹೆಂಗೆ ಬಾಳೆ ಕಟ್ಟೆ ಒಂದು 2-3 ವರ್ಷ ಬಾಳೆನೇ ಸಬ್ಸಿಯಲ್ಲಿ ಹೋದ ಮೇಲೆ ಹೆಂಗೆ ಮತ್ತೆ ಬಾಳೆ ಆಯ್ತು, ಹಾಗೆ ಇದು ಆಗ್ಬಹುದು, ಅದು ಪ್ರಾಕೃತಿಕವಾಗಿ ಅದು ಚೇಂಜ್ ಆಗ್ತದೆ ಹೇಳಿ ಅವ್ರು ಹೇಳ್ತಾರೆ. ಹಾಗಾಗಿ ಈಗ 1 ವರ್ಷದಿಂದ ಹೊಸ ಬಳ್ಳಿಗಳನ್ನು ನಾಟಿ ಮಾಡಲಿಲ್ಲ. ನಿಮ್ಮ ಅಣ್ಣತಮ್ಮರು ಎಲ್ಲರೂ ಓದಿ ಬೇರೆ ಬೇರೆ ಕಡೆಗೆ ಅಮೆರಿಕದಲ್ಲಿ ಕೂಡ ಕೆಲಸಕ್ಕೆ ಹೋದ್ರು, ನೀವು ಕೃಷಿಗೆ ಬಂದ್ರಿ ಅನಿವಾರ್ಯವಾಗಿ, ಮಕ್ಕಳನ್ನ ಓದಿಸಿರಿ, ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಒಟ್ಟಾರೆ ಈ ಕೃಷಿ ಬದುಕು ನಿಮಗೆ ಈ ನಿಸರ್ಗದ ಮಡಿಲಲ್ಲಿ ಬಂದು ತೋಟವನ್ನು ಮಾಡಿಕೊಂಡು ಚಂದನ ಮನೆ ಕಟ್ಟಿಕೊಂಡು ಇದ್ರೆ ಏನಿಸುತ್ತೆ? ಈ ಕೃಷಿ ಹೇಳುವಂತದ್ದು ಇದಕ್ಕೆ ಒಂದು ಹೊಂದಿಕೊಂಡು ಹೋಗುವಂತ ಮನಸ್ಸು ಮೊದಲು ಬೇಕು, ಮತ್ತೆ ಇದು ತನ್ನ ಕಸುಬು, ನಾನು ಇದ್ರೊಳಗೆ ಜೀವನ ಮಾಡುವಂತವಳು ಅಂತ ನಿರ್ದಿಷ್ಟವಾದ ನಿಲುಮೆಗೆ ಬಂದಾಗ ಮಾತ್ರ ಕೃಷಿಯಲ್ಲಿ ಇರಬಹುದು. ವಿನ ಅನಿವಾರ್ಯವಾಗಿ ನಾ ಇಲ್ಲಿ ಬಂದೆ, ಏನೋ ಮಾಡ್ತಿದ್ದೆ, ಎಲ್ಲೋ ಹೋಗ್ತಿದ್ದೆ ಹೇಳಿದ್ರೆ ಒಂದು ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇದ್ರೊಳಗೆ ಆ ಇಂಟ್ರೆಸ್ಟ್ ಬರುವುದೂ ಇಲ್ಲ. ಮತ್ತೆ ಇದ್ರೊಳಗೆ ಸಾಧಾರಣ ಒಂದು 2 ತಾಸೋ 3 ತಾಸೋ ಕೆಲಸ ಮಾಡ್ರೆ ಆರಾಮ್ ಇರಬಹುದು ಹೇಳುವಂತದಲ್ಲ, ಬೆಳಿಗ್ಗೆ 7 ಗಂಟೆ ಸಂಜೆ 7 ಗಂಟೆ ತನಕನು ಇದ್ರೊಳಗೆ ಇರಬೇಕು. ಯಾಕಂದ್ರೆ ಇದಕ್ಕೆ ಉತ್ಪನ್ನ ಒಂದೇ ಅಲ್ಲ, ಕಾಟಗಳು ಜಾಸ್ತಿ, ಹೊಂದಿ ಕಾಟ, ಮುಳ್ಳಕ್ಕಿ ಕಾಟ, ಮಂಗನ ಕಾಟ, ಹೀಗೆ ಬೆಳೆಗಳ ಸಂರಕ್ಷಣೆದು ಅಷ್ಟೇ ಮಹತ್ವ ಇದೆ. ಆನಂತರ ಕಾಲಕಾಲಕ್ಕೆ ನಿಮ್ದು ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಬೆಳೆಗಳಿದ್ದಾಗ ಆ ಟೈಮ್ನಲ್ಲಿ ಅದನ್ನು ಕಾದುಕೊಳ್ಬೇಕು, ಅದ್ರ ಬಗ್ಗೆ ಕೃಷಿ ಮಾಡಲೇಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟು ಗೊಬ್ಬರ ನೀರು ಕೆಲವೊಂದು ಕೊಡುವಂತ ಟೈಮ್ಗಳು ಬೇರೆ ಇರ್ತವೆ. ಹಾಗಾಗಿ ಸಮಾಧಾನ ತಂದಿದೆ, ಯಾಕಂದ್ರೆ ಈಗ ಹಿಂದಿನ ಹಂಗೆ ಇಲ್ಲೇ ಹೋದ್ರು ಸಹಿತ ರೇಟ್ಗಳಿಗೆ ಯಾವ ಬೆಳೆ ಬೆಳೆದ್ರು ಬೆಲೆ ಇದೆ. ಹಾಗಾಗಿ ಸಮೃದ್ಧವಾಗಿ ಮಾಡಬಹುದು, ಏನು ಇದ್ರೊಳಗೆ ಅಸಮಾಧಾನ ಆಡುವಂತದೇನಿಲ್ಲ. ಆದ್ರೆ ಮುಂದಿನ ಜನರೇಷನ್ ಗೆ ಇದು ಬಹಳ ಒಳ್ಳೆಯದು ಬನ್ನಿ ಹೇಳಿ ಕರೆಯುವಂತದ್ದು ಇಲ್ಲ. ಯಾಕೆಂದ್ರೆ ಧೈರ್ಯ ಪ್ರಶ್ನೆ ಅಲ್ಲ, ಕೂಲಿಕಾರರ ಸಮಸ್ಯೆ. ಈಗ ನಮ್ಮಲ್ಲಿ ಸ್ವಂತ ಕೃಷಿ ಮಾಡುವವನಿಗೆ ಏನು ತೊಂದರೆ ಇಲ್ಲ, ಆದ್ರೆ ಇಲ್ಲಿ ಏನಾಗಿದೆ, ಎಲ್ಲವೂ ಸ್ವಂತ ಕೃಷಿ ಆಗುದಿಲ್ಲ, ಅವಲಂಬನ ಬೇರೆಷ್ಟಿದೆ. ಈ ಗೊಬ್ಬರ ಹಾಕುವಂತದ್ದು ಅಥವಾ ಮಣ್ಣು ಹಾಕುವಂತದ್ದು, ಹಿಂಗೆ ಕೆಲವೊಂದು ಕೊನೆ ಕೊಯ್ಯುವಂತದ್ದು, ಅಂತ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬರ್ತಾ ಇವೆ. ಯಾಕಂದ್ರೆ ಈಗಿನ ನ್ಯೂ ಜನರೇಷನ್ ಅಲ್ಲಿ ಆ ರೀತಿಯ ಕಸುಬುದಾರಿಗಳು ಕಡಿಮೆ ಆಗ್ತಾ ಇದ್ದಾರೆ. ಕೃಷಿಯಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಗಿಡ ನೆಡುವುದು ದೊಡ್ಡದಲ್ಲ, ದೊಡ್ಡ ಮಾಡುದು ದೊಡ್ಡದಲ್ಲ, ಅದ್ರ ಕುಯಿಲು, ಆನಂತರ ಅದನ್ನ ಮಾರಾಟ ವ್ಯವಸ್ಥೆಯಲ್ಲಿ ಆಗುವಂತದ್ದು, ಆ ಮಧ್ಯಂತರ ವ್ಯವಸ್ಥೆ ಸಮಸ್ಯೆ ಆಗ್ತಾ ಇದೆ. ಅದು ಒಬ್ಬನೇ ಮಾಡುವಂತದ್ದಲ್ಲ, ಅದು ಸಾಮೂಹಿಕವಾಗಿ ಜನರನ್ನ ಅವಲಂಬಿಸೇ ಮಾಡಬೇಕು. ಆ ಸಮಸ್ಯೆ ಸ್ವಲ್ಪ ಆಗೋದ್ರಿಂದ ಒಬ್ಬಂದೇ ಹೊರಗಡೆ ದುಡಿಮೆ ಅನ್ಕೊಳ್ಳೋ, ಅವನು ಒಬ್ಬನೇ ದುಡಿಮೆ ಅವನು ಮಾಡ್ಕೊಳ್ತಾನೆ, ಇಲ್ಲ ಹಂಗಲ್ಲ. ಈ ರೀತಿ ಒಂದು ದ್ವಂದ್ವ ಇದೆ. ಈಗ ನೆಕ್ಸ್ಟ್ ಜನರೇಷನ್ ಗೆ ಇದು ಒಳ್ಳೆಯದು ಪ್ರಶ್ನೆ ಅಲ್ಲ, ಹಾಳಂತೂ ಅಲ್ಲ. ಯಾಕಂದ್ರೆ ನಾವು ಇಷ್ಟು ವರ್ಷ ಬದುಕು ಬಂದಿದ್ದೇವೆ, ನಮ್ಮ ಪೀಳಿಗೆಯನ್ನು ಬದುಕಿಸಿದ್ದು ಇದ್ರೊಳಗೆ, ನಮ್ಮ ತಂದೆಯವ್ರ ಕಾಲದಿಂದ ನಾವು ಕೃಷಿ ಮಾಡ್ಕೊಂಡು ಬಂದಿದ್ದೇವೆ. ಕೃಷಿ ಬೇಕು, ಆದ್ರೆ ಇದ್ರೊಳಗೆ ಮೊದ್ಲ ಡೆಡಿಕೇಟ್ ಆಗ್ಬೇಕು. ಇದು ತನ್ನ ದುಡಿಮೆ ಮಾಡಲೇಬೇಕು, ನಾನು ಇದ್ರೊಳಗೆ ಇದೇನೆ, ಏನು ಸಿಗ್ತದೆ ಅದನ್ನು ಮಾಡಬೇಕು. ಮತ್ತೆ ಈಗಿನ ಮಾರ್ಕೆಟ್ ದೃಷ್ಟಿಯಲ್ಲಿ ಏನು ಬೆಳೆದ್ರು ಸಿಗ್ತದೆ ಅವನಿಗೆ, ರೇಟ್ ಉಂಟು, ಅಂತ ಪರಿಸ್ಥಿತಿ ಏನಿಲ್ಲ. ಸಮಾಧಾನ ತರುವಂತದ್ದು ಕೃಷಿ ಬಟ್ಟಿಗೆ ಯಾರು ಅದನ್ನ ಅಸಡ್ಡೆ ಮಾಡುವಂತದಲ್ಲ ಈಗಿನ ಇದ್ರೊಳಗೆ. ನಮ್ಮ ತಂದೆಯವರು ಒಬ್ಬ ಮಗ ಕೃಷಿಗೆ ಬರಲಿ ಅಂತೇಳಿ ಬಯಸಿ ಒಬ್ಬನ ಕೃಷಿಗೆ ಹಾಕಿದ್ದಾರೆ, ನೀವು ಬಂದಿರಿ. ನಿಮ್ಮ ಮುಂದಿನ ಪೀಳಿಗೆ ಹೇಗೆ, ಮತ್ತೆ ಅದನ್ನು ತೋಟ ಮುಂದುವರ್ಸೋರು ಎಲ್ಲ ಯಾರು? ಅಲ್ಲ, ಅದೇ ಈಗ ನಮ್ಮ ಸಾಧಾರಣ ಕೃಷಿಯಲ್ಲಿ ಈಗ ನೀವು ಕೇಳಿದ ಪ್ರಶ್ನೆ ಎಲ್ಲ ಕಡೆ ಇದೆ. ನಮ್ಮ ತೋಟಗಾರರಲ್ಲಿ ಸ್ವಲ್ಪ 90% ಇದೇ ಪ್ರಶ್ನೆ, ಮುಂದೇನು ಹೇಳಿ. ಅಂದ್ರೆ ಮುಂದೇನು ಅಂದ್ರೆ ಅದು ಈಗ ಒಂದು ಜನರೇಷನ್ ಗ್ಯಾಪ್ ಅಂತ ಹೇಳ್ತೇವೆ. ಅದರೊಳಗೆ ಏನಾಗಿದೆ, ಮಕ್ಕಳು ವಿದ್ಯೆ ಕಲ್ತರು, ವಿದ್ಯೆ ಕಲ್ತಂತೆ ಅವರಿಗೆ ನೌಕರಿ ಸಿಕ್ತು. ಈಗಂತೂ ಐ ಟಿ ಬಿ ಟಿ ಇದ್ರೊಳಗೆ ಒಂದೇ ಸಲ ಎಲ್ಲರೂ ಕೃಷಿಕರು ಹುಡುಗರು ಎಲ್ಲ ಅದರೊಳಗೆ ಇದ್ದಾರೆ ಹೇಳ್ಬೋದು. ಪ್ರತಿ ಮನೆಗೆ ಒಂದು ಎರಡರಂತೆ ಬೆಂಗಳೂರಲ್ಲಿ ಇದ್ದಾರೆ. ಅದರ ಅರ್ಥ ಕೃಷಿ ಬೇಡಾಳ ಕೊಡಿಸೋದಲ್ಲ. ನಾವು ಆ ಟೈಮ್ನಲ್ಲಿ ಅದೊಂದು ಅವಕಾಶ ಇತ್ತು, ನಮಗೂ ಶಕ್ತಿ ಇತ್ತು, ನಮಗೂ ಪ್ರಾಯ ಇತ್ತು, ನಾವು ಇಲ್ಲಿ ಒಬ್ರು ಮೇಂಟೈನ್ ಮಾಡುವಂಗಿತ್ತು. ಆ ದೃಷ್ಟಿಯಿಂದ ಕಳಿಸಿದ್ದೇವೆ. ಆದ್ರೆ ಅವ್ರು ವಾಪಸ್ ಬರಬಾರದು ಅಂತ ಮಾಡಿದ್ದು ಅಲ್ಲ, ಅದು ಆ ಟೈಮ್ ನೋಡಿಕೊಂಡು ಈಗ ಅವರಿಗೆ ಅಲ್ಲಿ ಬೇಸರ ಬಂದಾಗ ಏನೋ ಆದಾಗ ಅವರ ನೆಕ್ಸ್ಟ್ ಜೀವನ ಇಲ್ಲಿಂದ ಮಾಡ್ಕೊಂಡು ಮತ್ತೆ ಇನ್ನು ಮುಂದಿನ ಸೌಲಭ್ಯಗಳು ಇಂಟರ್ನೆಟ್ ಅವು ಇವೆಲ್ಲ ಈಗ ಎಲ್ಲ ಹಳ್ಳಿಲೂ ಬರ್ತವೆ. ಆ ಇದನ್ನು ಮಾಡಿಕೊಂಡು ಅವ್ರ ಕೆಲಸವನ್ನು ಹೊಂದಿಸ್ಕೊಂಡು ಹೋಗುವಂತದ್ದಿದ್ದಾಗ ಮುದ್ದಾಮ್ ಅದನ್ನು ಮಾಡಬೇಕು. ಯಾಕಂದ್ರೆ ಕೃಷಿಯನ್ನು ಕಡೆಗಣಿಸಿದ್ರೆ ಮುಂದೆ ಒಂದು ಸಲ ಯಾವುದೇ ಕೃಷಿ ಹಾಳಾದ್ರೆ ಮತ್ತೆ ಮರುಜೀವ ಕೊಡೋದು ಕಷ್ಟ. ಇದು ನಿರಂತರವಾಗಿ ನಡೀತಾ ಇರಬೇಕು, ಅದಕ್ಕೆ ನೀರು ಗೊಬ್ಬರ ಇದು ಪ್ರತಿಯೊಂದು ಆಗ್ತಾ ಇದ್ರೆ ಮಾತ್ರ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲದೆ ಹೋದ್ರೆ ಒಂದು ಸಲ ಹಾಳು ಬಿದ್ರೆ ಮತ್ತೆ ರೀ ಮಾಡೋದು ಕಷ್ಟ. ಹಾಗಾಗಿ ನಾವೇನು ಹೇಳ್ತೇವೆ, ಮಧ್ಯದಲ್ಲಿ ಬಂದಾಗ ಇದ್ರ ಒಂದು ಜಾಯಿಂಟ್ ಇಟ್ಟುಕೊಳ್ಳಿ, ಯಾಕಂದ್ರೆ ಇದು ನಾಳೆ ಬೇಕು ಅಳುವಂತ ಪ್ರಜ್ಞೆ ಇರಲಿ ನಿಮಗೆ. ಆ ದೃಷ್ಟಿ ನಾವು ನಮ್ಮ ಮಕ್ಕಳಿಗೆ ನಾವು ಹೇಳ್ತೇವೆ, ಮಕ್ಕಳಿಗೂ ಆ ಭಾವನೆ ಉಂಟು, ಅಪ್ಪ ನೀ ಆದಲ್ಲಿವರೆ ಮಾಡು, ನಾವು ಬರ್ತೇವೆ ಮುಂದೆ ನೋಡ್ತೇವೆ ಹೇಳುವಂತ ಒಂದು ಭರವಸೆ ಇದೆ. ಆ ಭರವಸೆ ಮೇಲೆ ನಾವು ಕೈಲಾದ ಮಟ್ಟಿಗೆ ನಮ್ಮ ಹತ್ರ ಎಷ್ಟು ಶಕ್ತಿಯಾನುಸಾರ ಸಾಧ್ಯ ಇದೆಯೋ ಅದಷ್ಟು ಕೃಷಿ ಮಾಡ್ಕೊಂಡು ಹೋಗ್ತೇವೆ. ಮತ್ತು ಅಭಿವೃದ್ಧಿ ದೃಷ್ಟಿಯಲ್ಲೇ ಇರ್ತೇವೆ, ಹಿಂದೆ ನಾವು ಇದ್ರೊಳಗೆ ಕಂಡಿದ್ದೇವೆ. ಹಾಗಾಗಿ ಬೇಕು, ಮುಂದಿನವರಿಗೂ ಇದು ಬೇಕು, ಪ್ರಶ್ನೆನೆ ಇಲ್ಲ. ಮಾಡ್ತಾರೆ, ಯಾಕಂದ್ರೆ ಜಗತ್ತು ಹೇಳ್ದ ಸರ್ಕಲ್ಲು ಮೇಲೆ ಹೋದ ಕೆಳಗೆ ಬರಬೇಕು ಹೇಳ್ದಂಗೆ ಇದು ಒಂದಲ್ಲ ಒಂದಿನ ಮತ್ತೆ ಊರ್ಜಿತ ಆಗತ್ತೆ, ತೊಂದರೆ ಇಲ್ಲ. ಭೂಮಿ ಬಿಟ್ಟು ಬದುಕಲಿಕ್ಕೆ ಕಷ್ಟ ಬೇಕು, ಭೂಮಿ ಬೇಕೇ ಬೇಕು. ಇಲ್ಲಿ ಮತ್ತೆ ನಮ್ದೇನಾಗಿದೆ, ಪ್ಲಾಂಟೇಶನ್ ಕ್ರಾಪ್ ನಲ್ಲಿ ಫೀಲ್ಡ್ ಕ್ರಾಪ್ ನಷ್ಟು ಬಿಸಿಲಲ್ಲೇ ಕೆಲಸ ಮಾಡೋದು ಅಥವಾ ಮತ್ತೆ ಇಂಥವಿರುವುದಿಲ್ಲ. ಇಲ್ಲಿ ತಂಪಿನಲ್ಲಿ ಅವನಿಗೆ ಬೇಕಾದ ಟೈಮ್ನಲ್ಲಿ ಅಥವಾ ಒಂದು ಎರಡು ದಿನ ಟೈಮ್ ಹೆಚ್ಚು ಕಡಿಮೆ ಆದರೂ ಇಲ್ಲಿ ಕೃಷಿ ಮಾಡಬಹುದು. ಪ್ಲಾಂಟೇಶನ್ ಕ್ರಾಪ್ನಲ್ಲಿ ಅದೊಂದು ಅನುಕೂಲ. ಹಾಗಾಗಿ ಈಗಿನ ಹೊಸ ಹೊಸ ಬೆಳೆಗಳು ಬೇಕಾದಷ್ಟು ಬಂದಿವೆ, ಗ್ರೀನ್ ಹೌಸ್ ಫಾರ್ಮಿಂಗ್ ಅವು ಎಲ್ಲ ಬಂದಿವೆ, ಇಂಥದನ್ನೆಲ್ಲ ಇಲ್ಲಿ ಅಳವಡಿಸ್ಕೊಂಡ್ಬಿಡುದು ಮಾಡಬಹುದು, ತೊಂದರೆ ಇಲ್ಲ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಒಬ್ಬ ಹಿರಿಯ ರೈತರಾಗಿ ಶ್ರೀರಾಮ್ ಭಟ್ ಅವರೇ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ಮತ್ತು ತೋಟಗಾರಿಕೆ ಅನುಭವಗಳು ಕುರಿತು ಹೊನ್ನಾವರ ತಾಲೂಕು ಮಂಕಿ ಗ್ರಾಮದ ಶ್ರೀರಾಮ್ ತಿಮ್ಮಣ್ಣ ಭಟ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಿಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

तुमचा मोरुलार क्वान करा यो मामेरा क्वान करा हमचा मोरुला चरवली शरी लयो तुमचे आंबेचे राक्वान करा यो तुम्ही तुमचे आंबेचे राक्वान करा सुपना सोरिले तुमचे मोरुलार क्वान करा यो मामेरा क्वान करा हमचा मोरुला चरवली शरी लयो तुमचे आंबेचे राक्वान करायो तुम्ही तुमचे आंबेचे राक्वान आमचे आंबेचे सपना सोरिले तुमचे मुरुलो राक्वान करायो मामी राक्वान करा आमचा मुरुला चरवली सरिलयो तुमचे आंबेचे राक्वान करायो तुम्ही तुमचे आंबेचे राक्वान आंबेक आठवणा सोरिले तुमचे मुरुलो राक्वान करायो मामी राक्वान करा आमचा मुरुला चरवली सरिलयो तुमचे आंबेचे राक्वान करायो तुम्ही तुमचे आंबेचे राक्वान आमचा आंबेचे नौपणा सोरिले तुमचा मुरुलो राक्वान करायो मामी राक्वान करा आमचा मुरुला चरवली सरिलयो तुमचे आंबेचे राक्वान करायो तुम्ही तुमचे आंबेचे राक्वान आमचे आंबेचे दापना सोरिले तुमचे मुरुलो राक्वान करायो मामी राक्वान करा आमचा मुरुला चरवली सरिलयो तुमचे आंबेचे राक्वान करायो तुमचे आंबेचे राक्वान करा केळी ಮಧುಮಕ್ಕಳಿಗೆ ಆರತಿ ಎತ್ತುವ ಹಾಡು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಷಿದ ಶ್ರೀಗಂಧ ಪರಿಮಳಲೇಶಾಗಿ ಪೂಷಿದ ಶ್ರೀಗಂಧ ಪರಿಮಳಲೇಶಾಗಿ ಪದ್ಮಾವಿಗೆ ಧರಿಸಿದಳು ಪದ್ಮಾವಿಗೆ ಧರಿಸಿದಳು ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗಧಾರತಿಯ ಬೆಳಗಿರೆ ಕುಂಕುಮ ಕಸ್ತೂರಿ ಪರಿಪರಿಣಾಮವ ಕುಂಕುಮ ಕಸ್ತೂರಿ ಪರಿಪರಿಣಾಮವ ಶಂಖ ಚಕ್ರವನ್ನೇ ಧರಿಸಿದ ನಮ್ಮ ಶಂಖಚಕ್ರವನ್ನೇ ಧರಿಸಿದ ನಮ್ಮ ಬಿಂಕಂದಿನಲ್ಲಿ ನಾಟ್ಯವಾಡುತ್ತಾಡುತ್ತ ಪಂಕಜನಾ ಬಗೆ ವನಿತ ಶ್ರೀಲಕ್ಷ್ಮಿಗೆ ಕುಂಕುಮಧಾರತಿಯ ಬೆಳಗಿರೆ ತೆತ್ತಿಸ ಕೋಟಿ ದೇವರ ಕಳ ನೋಡಗೊಂಡು ತೆತ್ತಿಸ ಕೋಟಿ ದೇವರ ಕಳ ನೋಡಗೊಂಡು ಹತ್ತವತಾರ್ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಹತ್ತವತಾರ್ದೋಳಾಡಿದ ನಮ್ಮ ಸತ್ಯಭಾಮೆಯ ಪ್ರಿಯ ಪುರಂದರ ವಿಠಲಗೆ ನಿತ್ಯೋತ್ತಮನಿಗೆ ನೀಲಧಾರತಿಯ ಬೆಳಗಿರೆ 16,000 ಸ್ತ್ರೀಯವರೊಡಗೊಂಡು 16,000 ಸ್ತ್ರೀಯವರೊಡಗೊಂಡು ಚದುರಂಗ ಪಗಡೆಯ ನಾಡಿದ ನಮ್ಮ ಚದುರಂಗ ಪಗಡೆಯ ನಾಡಿದ ನಮ್ಮ ಮಧುಸೂದನ ದೇವ ಎದೆಯಲಿ ಕೌಸ್ತುಭ ಮಧುಸೂದನ ನೀಂಗು ವನಿತೆ ಶ್ರೀಲಕ್ಷ್ಮಿಂಗು ನೀಲಧಾರತಿಯ ಬೆಳಗಿರೆ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಜಿದ ಶ್ರೀಗಂಧ ಮೈಯೊಳು ಗಮ ಗಮ ಕುಮಟಾ ತಾಲೂಕು ಉಲವಳ್ಳಿಯ ಯಮುನಾ ಕೃಷ್ಣ ಮರಾಠಿ ಹಾಗೂ ಬಳಗದವರಿಂದ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮ. ಈಗ ಬಿಕೆ ಸುಮಿತ್ರಾ, ಸುಧಾಕರ ಮತ್ತು ಗೋಪಿ ಅವರ ಧ್ವನಿಯಲ್ಲಿ ಒಂದು ಜಾನಪದ ಗೀತೆ ಸುರುಸುರು ಬತ್ತಿ.